ಸಣ್ಣ ಇಂದಲೇನೆ ನನ್ನ ಸಂದೇಶಕ್ಕೆ ಸಹಿ ಹಾಕುನಲ್ಲೆ, ನನ್ನ ನೋಡಿ ನಾಚಿ ನಿಂತ ನಿನ್ನ ಸಂಕೋಚಕ್ಕೆ ಸೋತು ಹೋದೆನಲ್ಲೆ. ಸುಕುಮಾರಿ ಸಂಗಾತಿಯಾಗಿ ಆನಂದ ತಂದಾಯಿತು, ಸರವಾಗಿ ಸಂಪೂರ್ಣವಾಗಿ ಹೃದಯ ಬಸರಿದಳು. ಸನಿಹ ಸೆಳೆಯುವ ಸೆಳೆದ ಸುಂದರ ಹರಿದು ಹೋಗಲೇ ನಾ ನಿನ್ನಲ್ಲಿಯೇ, ಖುಷಿಯ ಕಂಪನ ಇರಲು ಇಂಪನ ಕರವ ಕರೆಯಲೇ ನಾ ಕರಗಿ ಹೋದನೆ. ಸಂಪ್ರೀತಿಯಲ್ಲಿ ನೀ ಬಂದು ನಿಂತೆ, ಸಲಾಪ ಸಂತೋಷದಿಂದ ಒಂದಾಗುವಂತೆ, ಹುಕ್ಕಿ ಬರುವ ಉಲ್ಲಾಸವ ಊಹಿಸಿದೆ ಉಸಿರು, ನಾಚಿ ನಗುತ್ತ ನನ್ನಲ್ಲಿಯೇ ಸ್ವರವಾಯ್ತು ನಿನ್ನ ಹೆಸರು. ಮುಗುಳು ನಗೆಯ ಮುಗುತ್ತಿ ಸುಂದರಿಯೇ, ನಂದೇ ದೃಷ್ಟಿ ಆದಂತೆ ಬಿದ್ದಂತೆ ಹೀಗೇಕೆ ನಿಂತಿರುವೆ. ನನ್ನ ಸಂದೇಶಕ್ಕೆ ಸಹಿಯಾಕುನಲ್ಲೇ, ನನ್ನ ನೋಡಿ ನಾಚಿ ನಿಂತ ನಿನ್ನ ಸಂಕೋಚಕ್ಕೆ ಸೋತು ಹೋದೆನಲ್ಲೇ. ಸುಕುಮಾರಿ ಸಂಗಾತಿಯಾಗಿ ಆನಂದ ತಂದಾಯಿತು, ಸರವಾಗಿ ಸಂಪೂರ್ಣವಾಗಿ ಹೃದಯ ಬಸರಿದಳು. ಸೆಳೆದ ಸುಂದರ ಹರಿದು ಹೋಗಲೇ ನಾ ನಿನ್ನಲ್ಲಿಯೇ, ಖುಷಿಯ ಕಂಪನ ಇರಲು ಇಂಪನಾ